ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಇತರ ಸರ್ಕಾರಿ ಸ್ವಾಮ್ಯಯುತ ಬ್ಯಾಂಕುಗಳು ಹಾಗೂ ಖಾಸಗಿ ಬ್ಯಾಂಕುಗಳ ಸಹಭಾಗಿತ್ವದಲ್ಲಿ ರಾಯಚೂರು ನಗರದಲ್ಲಿ ದಿನಾಂಕ 26/10/2021 ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಂ ಸಾಲ ಸಂಪರ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ವಿವಿಧ ಯೋಜನೆಗಳಡಿಯಲ್ಲಿ ವಿವಿಧ ಬ್ಯಾಂಕುಗಳು ತಾವು ಸಾಧಿಸಿದ ಸಾಧನೆ ಹಾಗೂ ಸಾಲಪತ್ರಗಳ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಾಲ ಸಂಪರ್ಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ರಾಜ ಅಮರೇಶ್ವರ ನಾಯ್ಕ, ಗೌರವಾನ್ವಿತ ಸಂಸತ್ ಸದಸ್ಯರು ರಾಯಚೂರು, ಹಾಗೂ ಮುಖ್ಯ ಅತಿಥಿಗಳಾಗಿ ರಾಯಚೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಶೇಖ್ ತನ್ವೀರ್ ಆಸಿಫ್ ಇವರುಗಳು ಉಪಸ್ಥಿತರಿದ್ದರು. ಹಾಗೆಯೇ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಎಸ್ ರಾಧಾಕೃಷ್ಣನ್, ಜನರಲ್ ಮ್ಯಾನೇಜರ್ ಎಸ್ಬಿಐ ಎಲ್ಎಚ್ಒ ಬೆಂಗಳೂರು, ಶ್ರೀ ಶಂಕರ್ ರಾವ್ ಪಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಎಸ್ಬಿಐ ಎಲ್ಎಚ್ಒ ಬೆಂಗಳೂರು, ಶ್ರೀ ಜೋಬಿ ಜೋಸ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಎಸ್ಬಿಐ ಎಒ ಕಲಬುರಗಿ, ಶ್ರೀ ಬಸವರಾಜ್ ವೈ, ಜಾಯಿಂಟ್ ಡೈರೆಕ್ಟರ್ ಜಿಲ್ಲಾ ಕೈಗಾರಿಕೋದ್ಯಮ ಸಂಸ್ಥೆ ರಾಯಚೂರು, ಶ್ರೀಮತಿ ಕಲಾವತಿ ಎನ್, ಡಿಡಿಎಂ ನಬಾರ್ಡ್ ರಾಯಚೂರು, ಹಾಗೆಯೇ ರಾಯಚೂರಿನ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ತ್ರಿವಿಕ್ರಮ್ ಜೋಶಿಯವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರುಗಳಾದ ಶ್ರೀ ಬಾಬು ಬಳಗಾನೂರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಂ, ಬ್ಯಾಂಕುಗಳ ಸಾಲ ಸಂಪರ್ಕ ಯೋಜನೆಯ ಕಾರ್ಯಕ್ರಮಗಳು, ಕುಮಾರಿ ಪ್ರಭಾ ಹಾಗೂ ಸಂಗಡಿಗರು ಹಾಡಿದ ನಾಡಗೀತೆ ಮತ್ತು ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮಗಳು ಆರಂಭವಾದವು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ, ಮುಖ್ಯ ಅತಿಥಿಗಳಾಗಿ, ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಯಚೂರಿನ ರೀಜನಲ್ ಮ್ಯಾನೇಜರ್ ಶ್ರೀಯುತ ರಘುನಂದನ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡಿದ್ದು ಈ ರೀತಿಯಾಗಿ. ವೆಹಿಕಲ್ ಲೋನ್ 11 ಕಾರ್ ಲೋನ್ 1 crore ಅಷ್ಟು ಸಾಲವನ್ನು, ಹೀಗೆ 1,298 ಫಲಾನುಭವಿಗಳಿಗೆ 43.8 crore ಸಾಲವನ್ನು ಈ 1st October 24th October ವರೆಗೂ ಸಾಲವನ್ನು ವಿತರಿಸಲಾಗಿದೆ. ಹಾಗೆ ರಾಯಚೂರು ಜಿಲ್ಲೆಯಲ್ಲಿ ಈ 48 ಶಾಖೆಗಳಿಂದ ಒಟ್ಟು 1,259 crore ಸಾಲವನ್ನು ಕೊಡಲಾಗಿದೆ. ಅದರಲ್ಲಿ ಅಗ್ರಿಕಲ್ಚರ್ಗೆ 422 crore, ಸಣ್ಣ ಮತ್ತು ಮಧ್ಯಮ ವಾಣಿಜ್ಯ ವ್ಯವಹಾರಗಳಿಗೆ 190 crore, ಹಾಗೂ ಹೌಸಿಂಗ್ ಸಾಲಗಳಿಗೆ 243 crore, ಹಾಗೂ ವೈಯಕ್ತಿಕ ಮತ್ತು ಪೆನ್ಷನ್ ಲೋನ್ ಇವರಿಗೆಲ್ಲರಿಗೂ 403 crore ಸಾಲವನ್ನು SBI ಮುಖಾಂತರ ಕೊಡಲಾಗಿದೆ. ರಾಯಚೂರು ಜಿಲ್ಲೆಯ ಸರ್ವತೋಮುಖ ಬೆಳವಣಿಗೆಗೆ SBI ತನ್ನದೇ ಆದ ಕೊಡುಗೆಗಳನ್ನು ಕೊಡ್ತಾ ಇದೆ. SBI ಯಾವಾಗಲೂ ರಾಯಚೂರು ಜಿಲ್ಲಾಡಳಿತದ ಜೊತೆ ಕೈಜೋಡಿಸಿ ಕೆಲಸ ಮಾಡುತ್ತದೆ ಎಂಬ ಭರವಸೆಯನ್ನು ಕೊಡುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ ರಾಜ ಅಮರೇಶ್ವರ ನಾಯ್ಕ್, ಗೌರವಾನ್ವಿತ ಸಂಸತ್ ಸದಸ್ಯರು ರಾಯಚೂರು ಇವರುಗಳು ಮತ್ತು ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಉದ್ಘಾಟನೆಗೊಂಡ ಈ ಕ್ರೆಡಿಟ್ ಔಟ್ರೀಚ್ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಸಂಸತ್ ಸದಸ್ಯರಾದಂತಹ ಶ್ರೀಯುತ ರಾಜ ಅಮರೇಶ್ವರ ನಾಯ್ಕ ಅವರು ಸಾಲ ಯೋಜನೆಗಳು ಜನಸಾಮಾನ್ಯರಿಗೆ ಸಿಗಬೇಕು, ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಕೃಷಿ ಕ್ಷೇತ್ರ, ಯುವಕರು, ಮಹಿಳೆಯರಿಗೆ ಈ ಸರ್ಕಾರದ ಸಾಲ ಸಂಪರ್ಕ ಯೋಜನೆ ಕಾರ್ಯಕ್ರಮದ ಲಾಭವನ್ನು ದೊರಕಿಸಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಬ್ಯಾಂಕುಗಳು ಮಾಡಬೇಕೆಂದು ತಮ್ಮ ಕಿವಿ ಮಾತುಗಳನ್ನಾಡಿದ್ದು ಈ ರೀತಿಯಾಗಿ. ಪ್ರಥಮವಾಗಿ ಕೇವಲ ನಗರದ ಪ್ರದೇಶದ ಜನರಿಗೆ ಮಾತ್ರವಲ್ಲ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಜನರಿಗೂ ಸಾಲ ಸೌಲಭ್ಯ ಸಿಗಬೇಕು. ಬ್ಯಾಂಕುಗಳು ಹೆಚ್ಚಿನ ರೀತಿಯಲ್ಲಿ ಆ ರೀತಿ ಕಾರ್ಯಪ್ರವೃತ್ತರಾಗಬೇಕು. ಕೇವಲ ಶ್ರೀಮಂತರಿಗಲ್ಲ, ಬಡವರಿಗೆ, ಕೃಷಿ ಕಾರ್ಮಿಕರಿಗೆ, ಕುಶಲಕರ್ಮಿಗಳಿಗೆ, ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೂ ಸಹ ಈ ಸಾಲ ಸೌಲಭ್ಯದ ಅನುಕೂಲ ದೊರೀಬೇಕು ಅಂಥೇಳಿ ಈ ಆದೇಶವನ್ನು ನೀಡಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಆಜಾದಿ ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದ ಅಭಿವೃದ್ಧಿಯ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ರು. 2020-21 ನಾವು 2020 ಶುರುವಿನಲ್ಲಿಯೇ ನಾವು ಕೋವಿಡ್ ಮಹಾಮಾರಿಯಿಂದ ಇಡೀ ದೇಶವೇ ತತ್ತರಿಸ್ತಕ್ಕಂಥ ಕೆಲಸ ಆಯಿತು. ನಮ್ಮ ದೇಶದಲ್ಲೂ ಸಹ ಕೋವಿಡ್ನಿಂದಾಗಿ ಅನೇಕ ದಿವಸ ಜನರು ಜೀವನ ಮಾಡ್ತಕ್ಕಂಥದ್ದಕ್ಕೂ ಬಡಬಗ್ರು, ಕೂಲಿ ಕಾರ್ಮಿಕರು, ದಿನನಿತ್ಯ ಕೆಲಸ ಹೋಗ್ತಕ್ಕಂಥವ್ರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರು. ಆದರೂ ಸಹ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಮ್ಮ ಕೈಲಾದಂತಹ ಅನೇಕ ವೈದ್ಯಕೀಯ ವೆಚ್ಚ ಇರ್ಬೋದು, ಪುಟ್ಕಿಟ್ಗಳನ್ನು ಹಂಚತಕ್ಕಂಥಿರ್ಬೋದು, ಇನ್ನು ಹಲವಾರು ಯೋಜನೆಗಳ ಮೂಲಕ ಅನೇಕ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಎಲ್ಲರೂ ಸಹ ಇದರಲ್ಲಿ ತೊಡಗಿಸಿಕೊಂಡು ಇಂತಹ ಸಂಕಷ್ಟ ಕಾಲದಲ್ಲಿ ನಾವು ಮುಂದುವರೆದು ಬಂದಿದೆ. ಆ ನಿಟ್ಟಿನಲ್ಲಿ ಅನೇಕ ಅಭಿವೃದ್ಧಿ ಪರವಾದಂಥ ಕೆಲಸಗಳು, ವೈಯಕ್ತಿಕವಾಗಿ ನಾವು ಏನೇನು ಕೆಲವು ಉದ್ಯಮಗಳನ್ನು ಮಾಡಬೇಕು, ಕೆಲಸ ಕಾರ್ಯಗಳು ಮಾಡಬೇಕು, ಹಣಕಾಸಿನ ವ್ಯವಸ್ಥೆ ತೊಡಗಿಸ್ಕೊಳ್ಬೇಕು, ಇವೆಲ್ಲವಕ್ಕೂ ಸಹ ಸಾಕಷ್ಟು ತೊಂದರೆ ಆಯಿತು. ಅವುಗಳನ್ನು ನಾವು ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸ ಮುಖ್ಯವಾಗಿದೆ ಅಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಆ ಕಾರ್ಯಕ್ರಮಗಳು ನೇರವಾಗಿ ಫಲಾನುಭವಿಗಳಿಗೆ ಮುಟ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಇಡೀ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮೀಣ ಮಟ್ಟದಿಂದ ಹಿಡಿದು ನಗರ ಪ್ರದೇಶವರೆಗೂ ಪ್ರತಿಯೊಬ್ಬ ವ್ಯಕ್ತಿಯೂ ಆರ್ಥಿಕ ಸಮರ್ಥತೆಯನ್ನು ಹೊಂದಿದಾಗ ಮಾತ್ರ ಅಭಿವೃದ್ಧಿ ಆಗ್ತದೆ ಅನ್ನೋ ನಿಟ್ಟಿನಿಂದ ಅಂತಂಥ ಒಬ್ಬರಿಗೆ 1,000,000,000 ಕೊಡೋ ಬದಲು ಲಕ್ಷಾಂತರ ಜನರಿಗೆ 1,000,000,000 ಕೊಟ್ಟರೆ ಅವ್ರ ಜೀವನ ಉದ್ಧಾರ ಆಗ್ತದಂತ ಹೇಳಿ ಇಂಥ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ವಿವಿಧ ರಂಗಗಳಲ್ಲಿ ನಾನು ಪ್ರತಿಯೊಂದು ಏನೇನು ಪ್ರೋಗ್ರಾಮ್ಸ್ ಇದಾವೆ ಹೇಳ್ಕೊಂಡು ಹೋಗೋಕ್ಕೆ ಹೋಗಲ್ಲ. ಇದು ವಿಶೇಷವಾಗಿ ನಮ್ಮ ಆಸ್ಪಿರೇಷನ್ ಡಿಸ್ಟ್ರಿಕ್ಸ್ಗಳು ರಾಯಚೂರು ಮತ್ತು ಯಾದಗಿರಿ, ಇದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು. ಈ ಭಾಗದಲ್ಲಿ ಅಭಿವೃದ್ಧಿ ಆಗಕ್ಕೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಇವೆಲ್ಲವೂ ಸಹ ನಾವು ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ವರ್ಗಗಳಿಂದ, ಸರ್ಕಾರದಿಂದ ಈ ಭಾಗದ ಜನರಿಗೆ ವಿಶೇಷ ಸವಲತ್ತನ್ನು ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವೆಲ್ಲ ಕಾರ್ಯಕ್ರಮಗಳು ಬಹಳ ಪ್ರಮುಖವಾಗಿದ್ದಾವೆ. ನಾವು ಕೆಲವೊಂದು ಯೋಜನೆಗಳನ್ನು ನೋಡ್ತಿದ್ದೀವಿ, ಬ್ಯಾಂಕ್ಗಳಿಂದ ವಸತಿನೋ ಕೆಲವೊಂದು ಸ್ಟ್ರಿಕ್ಟಾಗಿ ಆದೇಶಗಳು ಬಂದು ತಮ್ಮ ಬ್ಯಾಂಕಿಂದ ಇಂತಿಷ್ಟು ಜನರಿಗೆ ಸಾಲ ಕೊಡಬೇಕು ಅಂಥೇಳಿ ಸಾಲ ಕೊಟ್ಟರು. ಯಾರಿಗೆ ಕೊಟ್ಟರು? ಇದ್ದಂಥವ್ರಿಗೆ ಕೊಟ್ಟರು. ಯಾಕಂದರೆ ಅವ್ರು ರಿಕವರಿ ಆಗ್ತಾವೋ ಇಲ್ಲ, ಅವ್ರದ್ದು ತೊಂದರೆ ಆದ ಇಲ್ಲ ಅಂತ ಹೇಳೋದು. 10,00,000 ಕೊಡ್ರಿ ಅಂದರೆ ತಮ್ಮ ಯಾರು ನಮ್ಮ ಹತ್ರ ಹಣಕಾಸಿನ ವ್ಯವಹಾರ ಇರ್ತದೆ ಅಂಥವ್ರಿಗೆ ಕೊಡ್ತಕ್ಕಂಥದ್ದಾಯ್ತು. ಇದು ಆ ಉದ್ದೇಶದಿಂದ ಕೊಡಬಾರ್ದು. ಇದು ಯಾರು ನಿಜವಾದಂಥ ಸಮಾಜದಲ್ಲಿ ಕಷ್ಟಪಟ್ಟು ಜೀವನ ಮಾಡ್ತಾರೆ, ಅವ್ರಿಗೆ ಆರ್ಥಿಕ ತೊಂದರೆ ಇದೆ, ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಇದೆ ಅಂಥವ್ರಿಗೆ ಕೊಡೋದ್ರಿಂದ ಇಡೀ ಸಮಾಜ ಉದ್ಧಾರ ಆಗ್ತದೆ. ಇದ್ದಂಥವರಿಗೆ ನಾವು 10,00,000 ಕೊಟ್ಟರೆ ಕೋಟ್ಯಾಂತರಗಟ್ಟಲೆ ಇದ್ದಂಥ ವ್ಯಕ್ತಿಗೆ ಏನಾಗಲ್ಲ ಅಂತ. ಅದೇ ಒಬ್ಬ ಬಡ ವ್ಯಕ್ತಿಗೆ ನಾವು 1,00,000 ಕೊಟ್ಟರು ಅದರಿಂದ ಉಪಜೀವನ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅಂತಹ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಾಗಿ ಕೊಡ್ತಕ್ಕಂಥದ್ದಾಗು. ಎರಡನೇದು ಅನೇಕ ಸಹಕಾರ ಸಂಘಗಳು ನೋಡ್ತೀವಿ ನಾವು, ಮತ್ತು ಅನೇಕ ಸಾಲ ಮನ್ನಾ ಆಗ್ತಾವೆ. ಯಾರಿಗಾಗ್ತವೆ? ನಿಜವಾದಂಥ ಬಡ ರೈತರಿಗೆ ಆಗಲಿ, ನಿಜವಾದಂಥ ಬಡವರಿಗೆ ಆಗಲ್ಲ. ಆ ಸಹಕಾರ ಸಂಘಗಳು ಯಾರಿರ್ತಾರೆ? ಎಲ್ಲ ಇದ್ದಂಥರೇ ಮಾಡ್ಕೊಂಡಿರ್ತಾರೆ. ಆ ಇದ್ದಂಥರೆ ಮಾಡಿ ಟ್ರಾನ್ಸಾಕ್ಷನ್ನು ತೋರ್ಸೋಕ್ಕೆ ಮಾಡೋಕ್ಕೆ ಮಾತ್ರ ಅವು ಆಗ್ತಾವೆ. ಸಾಲ ಮನ್ನಾ ಆಯಿತು, ಸಾಲ ಕೊಟ್ವಿ, ಇದರಿಂದ ಏನು ಉಪಯೋಗ ಆಗ್ತದೆ? ಇದರಿಂದ ಸಮಾಜಕ್ಕೆ ಏನೂ ಉಪಯೋಗ ಆಗಲ್ಲ. ಇದನ್ನೆಲ್ಲ ವ್ಯವಸ್ಥಿತವಾಗಿ ಅದರಿಂದ ಲಾಭ ಮಾಡ್ಕೊಳ್ತಕ್ಕಂಥ ಜನರು ಇರ್ತಾರೆ. ಅದನ್ನು ತಪ್ಪಿಸ್ತಕ್ಕಂಥ ಕೆಲಸ ತಮ್ಮ ಮೇಲೆ, ವಿಶೇಷವಾಗಿ ಬ್ಯಾಂಕ್ ಏನು ಅಧಿಕಾರಿಗಳಿದ್ದರೆ ತಮ್ಮ ಮೇಲಿದೆ. ತಮ್ಮ ಹಣಕಾಸಿನ ವ್ಯವಹಾರ ಆಗಿರೋದ್ರಿಂದ ಜವಾಬ್ದಾರಿ ಹೆಚ್ಚಾಗಿರ್ತದೆ. ಅದೇ ರೀತಿ ಸಮಾಜದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ನಿಜವಾದಂಥ ಯುವಕರು, ಯುವತಿಯರು ಏನು ಬಂದವರು ನಾವೇನಾದರೂ ಮಾಡ್ತೀವಪ್ಪ ಅಂತ ಹೇಳ್ತಾರೆ, ನೀವು ಅವರಿಗೆ ಹೆಚ್ಚಿನ ಅವರಿಗೆ ಸಹಾಯ ಸಹಕಾರ ಮಾಡಿದಾಗ ಅವ್ರು ಮೇಲೆ ಬರೋಕ್ಕಾಗ್ತದೆ. ಒಬ್ಬ ವ್ಯಕ್ತಿ ಮೇಲೆ ಬಂದರೆ ಮತ್ತೆ 10 ಜನರ ಕೈಯನ್ನು ಹಿಡಲಿಕ್ಕಾಗ್ತದೆ. ಈಗಾಗಲೇ ಬೆಳೆದಂಥ ವ್ಯಕ್ತಿ ಕೊಡೋದ್ರಿಂದ ಏನಾಗಲ್ಲ. ಹೊಟ್ಟೆ ತುಂಬ ಉಂಡವನಿಗೆ ನಾವೇನೋ ಕೊಟ್ಟರೆ ಆತಗೆ ಹಿಡಿಸಲ್ಲ. ಅದೇ ಬಡವಿದ್ರೆ ಏನಾದರೂ ಸ್ವಲ್ಪ ಕೊಡ್ರಿ, ಅದನ್ನ ನೆನೆಸ್ತಾನೆ ಕಾಲ ಕಾಲಕ್ಕೆ, ಇಲ್ಲಪ್ಪ ನನ್ನ ಹಸಿವಿನ ಸಮಯದಲ್ಲಿ ಅವ್ರು ಸಹಾಯ ಮಾಡಿದರು ಅಂತೇಳಿ. ಇದರ ಕಾರ್ಯಕ್ರಮದ ಉದ್ದೇಶನೂ ಅಷ್ಟೇ. ಆದಷ್ಟು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥವ್ರು, ಬಡವರು, ಕೃಷಿ ಕಾರ್ಮಿಕರು, ಸಣ್ಣ ಸಣ್ಣ ಕೆಲಸ ಮಾಡುತ್ತಾರೋ, ವಿಶೇಷವಾಗಿ ಮಹಿಳೆಯರಿಗೆ ಏನಾಗ್ತದೆ, ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಸಹ ಭಾಳ ಶಿಸ್ತಿನಿಂದ ನಿಭಾಯಿಸ್ತಾರೆ. ವಿಶೇಷವಾಗಿ ಹಣಕಾಸಿನ ಜವಾಬ್ದಾರಿ ಅವ್ರಿಗೆ ಕೊಟ್ಟರೆ ಅವರು ಏನು ಅದನ್ನು ಬೇರೆದಕ್ಕೆ ವ್ಯರ್ಥ ಮಾಡೋಕ್ಕೆ ಹೋಗಲ್ಲ, ಅದನ್ನು ಉಳಿಸಿ ಬೆಳೆಸಿ ಮನೆಯೂ ಉತ್ತಮ ಸ್ಥಿತಿಗೆ ತರ್ತಾರೆ. ತಮ್ಮ ಬ್ಯಾಂಕ್ ವ್ಯವಹಾರಗಳು ರೊಟೇಷನ್ ಆಗ್ತದೆ. ಆ ರೀತಿ ಬ್ಯಾಂಕಿನ ತಂದಂಥ ಸಾಲ ಇನ್ನಿತರ ಏನಿರ್ತದೆ ಕಂತು ಕಟ್ಟತಕ್ಕಂಥದ್ರಲ್ಲಿ ಸಹ ಅವರು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಭಾಳಷ್ಟು ಜನ ತಗೊಳ್ಳೋದು ಸಾಲ ತಗೊಳ್ಳೋದಕ್ಕೊಂದು ತಗೊಳ್ತಾರೆ, ಯೂಸ್ ಮಾಡ್ಕೊಳ್ಳೋದಕ್ಕೊಂದು ಮಾಡ್ತಾರೆ. ಆದ್ದರಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ, ಯುವಕರಿಗೆ, ವಿದ್ಯಾವಂತರಿಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇವತ್ತು ನಾವು ದಸರಾ ಹಬ್ಬವನ್ನು ಆಚರಿಸಿ ದೀಪಾವಳಿ ಕಡೆ ಹೋಗ್ತಿದ್ದೀವಿ. ದೀಪಾವಳಿಯ ಸಂಕೇತ ಸಮೃದ್ಧಿ ಆಗಬೇಕು ಅಂತೇಳಿ. ಲಕ್ಷ್ಮೀ ಪೂಜೆ ಯಾಕೆ ಎಲ್ಲರೂ ಮಾಡ್ತಾರಂದರೆ ಎಲ್ಲರ ಸ್ಥಿತಿ ಉತ್ತಮವಾಗಲಿ, ಸಮೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು. ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳು ಅಂತಹ ಫಲಾನುಭವಗಳ ಜೀವನದಲ್ಲಿ ಸಮೃದ್ಧಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳು ಆಗಬೇಕು. ಇದರಲ್ಲಿ ಕೆಲವು ಯೋಜನೆಗಳಿದ್ದಾವೆ. ವಿಶೇಷವಾಗಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಇಂಥವು ಗ್ರಾಮೀಣ ಮಟ್ಟದಲ್ಲಿ ಕೊಡ್ತಕ್ಕಂಥದ್ದಿದೆ. ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿಜವಾದಂಥ ಫಲಾನುಭವಿಗಳಿಗೆ ಕೊಟ್ಟರು. ಅದನ್ನು ಹೆಚ್ಚೆಚ್ಚಿಗೆ ಎಸ್ಟಿಮೇಟ್ ಮಾಡಿ ತೊಗೊಂಡು ಬೇರೆದಕ್ಕೆ ಯೂಸ್ ಮಾಡ್ತಕ್ಕಂಥವ್ರೇ ಭಾಳ ಓಡಾಡ್ತಿರ್ತಾರೆ ಬ್ಯಾಂಕಿಗೆ. ನಮಗೂ ಅಂಥವ್ರ ಜೊತೆ ಸಂಪರ್ಕ ಜಾಸ್ತಿ ಇರ್ತಾವೆ, ಅವರಿಗೆ ಮೊದಲು ನಾವು ಕೊಟ್ಟುಬಿಡ್ತೀವಿ, ಆಯ್ತು ನಮ್ದು ರೀಚ್ ಆಯ್ತಪ್ಪ ಟಾರ್ಗೆಟು ನಿಮಗಿಲ್ಲ ಅಂತ ಹೇಳ್ತೀವಿ. ನಿಜವಾದಂಥ ಬಡವರು ಅವರು ಬರೋಷ್ಟೊತ್ತಿಗೆ ಟಾರ್ಗೆಟ್ ರೀಚ್ ಆಗಿ ಹೋಗಿರ್ತದೆ. ಆಗ ಈ ಕಾರ್ಯಕ್ರಮದ ಉದ್ದೇಶ ಈಡೇರೋದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ, ಪ್ರಧಾನಮಂತ್ರಿಗಳ ಉದ್ದೇಶ, ಈ ದೇಶದ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಬೇಕಂದ್ರೆ ನಾವು ಸಹ ಸ್ವಲ್ಪ ಶ್ರಮ ಉಪಯೋಗಿಸಬೇಕು. ನಿಜವಾದಂಥ ಫಲಾನುಭವಿಗಳಿಗೆ ಕೊಟ್ಟು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ತಾವು ಸಹಾಯ ಮಾಡಿದ್ರಂದ್ರೆ ತಮ್ಮನ್ನ ಜೀವನ ಪರ್ಯಂತ ನೆನೆಸ್ತಕ್ಕಂಥ ಕೆಲಸ. ಆದ್ದರಿಂದ ದೊಡ್ಡ ಮಟ್ಟದ ಯೂನಿಟ್ಗಳಿಗೆ ಕೊಡೋಕ್ಕಿಂತ ಸಣ್ಣ ಸಣ್ಣ ಮಟ್ಟದ ಯೂನಿಟ್ಗಳಿಗೆ ಕೊಡೋದ್ರಿಂದ ಹೆಚ್ಚಿನ ಅನುಕೂಲ, ಹೆಚ್ಚಿನ ಜನರಿಗೆ ಅನುಕೂಲ ಆಗ್ತದೆ. ಈ ಒಂದು 75ನೇ ವರ್ಷದ ಆಜಾದಿ ಕಾ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಸಾಕಷ್ಟು ಕ್ರೆಡಿಟ್ ಔಟ್ರೀಚ್ ಕಾರ್ಯಕ್ರಮ ನಾವು ಮುಟ್ಟಬೇಕಾಗ್ತದೆ. ಹೆಚ್ಚಿನ ರೀತಿಯಲ್ಲಿ ಕೃಷಿಗೆ, ಪಶುಸಂಗೋಪನೆಗೆ ಮತ್ತು ಆದಷ್ಟು ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲೂ ಸಹ ಚೇಂಬರ್ ಆಫ್ ಕಾಮರ್ಸು ಮತ್ತು ಜಿಲ್ಲಾ ಆಡಳಿತ ಸಾಕಷ್ಟು ಒತ್ತು ಕೊಟ್ಟಿದೆ. ನಮ್ಮ ಭಾರತೀಯರಲ್ಲಿ ಸ್ವಾಭಿಮಾನದ ಲಕ್ಷಣ ಭಾಳ ಅದ. ಆ ಸ್ವಾಭಿಮಾನದ ಲಕ್ಷಣ ಇರೋದ್ರಿಂದ ಅಂಥವ್ರಿಗೆ ನಾವು ಸಹಾಯ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. ಇವತ್ತು ಸ್ವಾಭಿಮಾನಿಗಳು ಏನಾಗ್ತಾವೆ, ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಒಂದು ಎರಡು ಸರಿ ಎರಡು ಮೂರು ಕಾಗದ ಪತ್ರ ಹೆಚ್ಚು ಕೇಳಿಬಿಟ್ರೆ ಹೋಗಿ ಇವ್ರ ಹತ್ರ ಏನು ಹೋಗೋದು ನಾವು ಮಾಡ್ಕೊಳ್ಳೋಣ ಅಂತ ಬಂದ್ಬಿಡ್ತಾರೆ. ಸ್ವಲ್ಪ ಸರಳೀಕರಣ ಮಾಡಿ ತಾವನು ಈ ದೇಶದ ಅಭಿವೃದ್ಧಿಗೆ ತಮ್ಮ ಆದ್ಯತೆ ಹೆಚ್ಚಿಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂತಹ ರಾಯಚೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಶೇಖ್ ತನ್ವೀರ್ ಆಸಿಫ್ ಇವರುಗಳು ಮಾತನಾಡಿ, ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯ ಮಹತ್ವ, ಬ್ಯಾಂಕಿಂಗ್ ನಡೆದು ಬಂದ ದಾರಿ, ಹಾಗೆಯೇ ಬ್ಯಾಂಕುಗಳ ಜವಾಬ್ದಾರಿಯನ್ನ ಈ ಸಂದರ್ಭದಲ್ಲಿ ವಿವರಿಸಿದ್ದು ಹೀಗೆ. ಈ ಒಂದು ಔಟ್ರೀಚ್ ಸಭೆ ಏನ್ ಮಾಡಲಾಗಿದೆ, ಇದು ನಮ್ಮ ದೇಶದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ 25ನೇ ವರ್ಷ ಮಹೋತ್ಸವ ಅಂಗವಾಗಿ ಮಾಡಲಾಗ್ತಾ ಇದೆ. ನಮ್ಮ ದೇಶದ ಸ್ವತಂತ್ರದ ಜೊತೆಗೇನೆ ನಮ್ಮ ದೇಶದ ಆರ್ಥಿಕ ಸ್ವತಂತ್ರತಾ ಮತ್ತು ನಮ್ಮ ದೇಶದ ಬ್ಯಾಂಕು ಸ್ವತಂತ್ರತೆ ಯಾವ ರೀತಿ ಬಂದಿದೆ ಅಂತ ಒಂದೇ ನಿಮಿಷದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದಿನ ರಾಜಕಾಲದಲ್ಲಿ ಖಜಾಂಚಿ ಮೂಲಕ ಯಾವ ರೀತಿಯಿಂದ ಬ್ಯಾಂಕಿಂಗ್ ಸಿಸ್ಟಮ್ ಆಗ್ತಿತ್ತು ಅದು ನಡೆದಾ ಬಂದಿದೆ. ನಮ್ಮ ರಾಜ್ಯದಲ್ಲಿ ನಾವು ಶ್ರಾಫ್ಸು ಮತ್ತು ಶೆಟ್ಟಿಯರ್ಸು ಅದೆಲ್ಲ ನೋಡಿದ್ದೀವಿ. ಅದು ವೈಯಕ್ತಿಕವಾಗಿ ಬ್ಯಾಂಕಿಂಗ್ ಸಿಸ್ಟಮ್ ನಡೀತಿತ್ತು. ಆದ ನಂತರ ನಮ್ಮ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಕಲ್ಕತ್ತಾದಲ್ಲಿ ಆಗಿನ ಫಸ್ಟ್ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಆಗಿತ್ತು. ನಂತರ ಈ ಪ್ರೆಸಿಡೆನ್ಸಿ ಏನಿದೆ ಬಾಂಬೆ ಆಗಲಿ, ಮಡ್ರಾಸ್ ಆಗಲಿ ಮತ್ತು ಬೆಂಗಾಲ್ ಆಗಲಿ, ಅಲ್ಲಿ ಒಂದೊಂದು ಬ್ಯಾಂಕ್ ಸ್ಥಾಪನೆ ಆಯಿತು. ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮಡ್ರಾಸ್, ಬ್ಯಾಂಕ್ ಆಫ್ ಬಾಂಬೆ ಅಂತ. ಆ ಮೂರು ಬ್ಯಾಂಕರು ನಂತರ 1920 ಮರ್ಜ್ ಆಗಿ ಒಂದು ಇಂಪೀರಿಯಲ್ ಬ್ಯಾಂಕ್ ಅಂತ ಸ್ಥಾಪನೆ ಆಗುತ್ತೆ. ಆ ಇಂಪೀರಿಯಲ್ ಬ್ಯಾಂಕ್ 1950 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸ್ಥಾಪನೆ ಆಗಿರೋದು. ಸೊ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್, ಒನ್ ಆಫ್ ದ ಲೀಡಿಂಗ್ ಬ್ಯಾಂಕ್ ಆಫ್ ದ ಕಂಟ್ರಿ. 1955 ಆ ಥರ ಆಗುತ್ತೆ, 1960 ನ್ಯಾಷನಲೈಸೇಷನ್ ಆಗೋದು, 1991 ನಂತರ ನಮ್ಮ ಮತ್ತೆ ಲಿಬರಲೈಸೇಷನ್ ಆಗಿ ಹೊಸ ಬ್ಯಾಂಕ್ಗಳು ಬರ್ತಾ ಇದ್ದಾವೆ. ಈಗ ನಾವು ಬೇರೆ ಬೇರೆ ಬ್ಯಾಂಕ್ಗಳು ಬ್ಯಾನರ್ಸ್ ನೋಡ್ತಾ ಇದ್ದೀವಿ, ಬ್ಯಾಂಕ್ ಆಫ್ ಬರೋಡಾ ಇದೆ ಮತ್ತು ಖಾಸಗಿ ಬ್ಯಾಂಕ್ಗಳು ಕೂಡ ಇದ್ದಾವೆ, HDFC, ICICI. ಸ್ವತಂತ್ರದ ಅಮೃತ ಮಹೋತ್ಸವದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ ಜೊತೆಗೆ ನಮ್ಮ ದೇಶದ ಖಾಸಗಿ ಬ್ಯಾಂಕ್ ಕೂಡ ಈಗ ಆರ್ಥಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಿಂದ ಈ ದೇಶದ ಒಂದು ಬ್ಯಾಕ್ ಬೋನ್ ಆಗಿದ್ದಾರೆ ಅನ್ನುವ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ಯಾವ ರೀತಿಯಿಂದ ಗ್ರೋ ಆಗ್ತಾರೆ, ನಮ್ಮ ಬೇರೆ ದೇಶಕ್ಕೆ ಹೋಲಿಸಿದಾಗ ಒಂದು ದೊಡ್ಡ ಮಟ್ಟದ ಬ್ಯಾಂಕ್ ವಿತ್ ಆಲ್ ಪ್ರೊಫೆಷನಲ್ ಇಂಟಿಗ್ರಿಟಿ, ಪ್ರೋಬಿಟಿ ಮತ್ತು ಸರ್ವಿಸ್ ಆಫ್ ಡೆಲಿವರಿ ಏನಿರುತ್ತೆ ಅದರ ಜೊತೆಗೆ ಜನರ ಆರ್ಥಿಕ, ಅದು ಇಂಡಸ್ಟ್ರೀಸ್ ಇರಲಿ, ಅಗ್ರಿಕಲ್ಚರ್ ಇರಲಿ ಮತ್ತು ಇನ್ನಿತರೆ ಸೆಕ್ಟರ್ಸ್ ಇರಲಿ, ಅದಕ್ಕೆ ಬೆಂಬಲ ಕೊಡಲಿಕ್ಕೆ ತುಂಬ ಪರಿಣಾಮಕಾರಿ ಆಗುತ್ತೆ. ಈಗ ನಮ್ಮ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಕೆಲವೊಂದಷ್ಟು ಚಿಕ್ಕ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಬ್ಯಾಂಕ್ಸ್ ಬಂದಿದ್ದಾವೆ. ATMs ಅಂತೂ 20-30 ವರ್ಷದಿಂದ ಸಾಕಷ್ಟು ಬಂದಿದ್ದು, ಈಗ ಡಿಜಿಟಲ್ ಎರಾ ಬೇರೆ ಆಗಿದೆ, ಅದರಲ್ಲಿ ಆಲ್ ಸ್ಕ್ಯಾನ್ ಬೇಸ್ಡ್ ಮತ್ತು ಬಾರ್ಕೋಡ್ ಬೇಸ್ಡ್ ಅಂಡ್ ಡಿಜಿಟಲ್ ಪೇಮೆಂಟ್ಸ್ ಕೂಡ ಆಗ್ತಾ ಇದ್ದಾವೆ. ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ ಏನು ಕೋಆರ್ಡಿನೇಟ್ ಮಾಡ್ತೀವಿ ಮತ್ತು ಜಿಲ್ಲಾ ಹಂತದಲ್ಲಿ ಏನು ಸಭೆ ಆಗುತ್ತೆ, ಯಾವ ರೀತಿ ಬ್ಯಾಂಕ್ಲಿಂದ ಪರಿಣಾಮಕಾರಿಯಾಗಿ ಜಿಲ್ಲಾ ಹಂತದ ಯೋಜನೆಗಳು, ಡಿಸ್ಟ್ರಿಕ್ಟ್ ಸ್ಕೀಮ್ಸ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್, ಕ್ರೆಡಿಟ್ ಲಿಂಕ್ ಸ್ಕೀಮ್ಸ್ಗೆ ಯಾವ ರೀತಿಯಿಂದ ಜನರಿಗೆ ಲಾಭ ಹೋಗ್ತಾ ಇದೆ, ಅದರಲ್ಲಿ ಕೆಲವೊಂದಷ್ಟು ವಿಷಯಗಳು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಬೇಸ್ಡ್ ಆನ್ ದ ಕ್ರೆಡಿಟ್ ಪರ್ಫಾರ್ಮೆನ್ಸ್ ಕೆಲವರಿಗೆ ಲೋನ್ ಕೊಡ್ತೀರಿ, ಬೇಸ್ಡ್ ಆನ್ ಕೆಪಾಬಿಲಿಟಿ ಟು ಪೇ ಬ್ಯಾಕ್, ಯಾವ ರೀತಿಯಿಂದ ಲೋನ್ ವಾಪಸ್ ಕೊಡಬಹುದು ಅದನ್ನ ಮಾತ್ರ ನಾವು ನೋಡಿಕೊಂಡು ಲೋನ್ ಕೊಡ್ತೀವಿ, ಅದು ಪ್ರೋಬಿಟಿ ಅಂತ ನಾವು ಹೇಳ್ತೀವಿ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ. ಬಟ್ ಅದರ ಜೊತೆಗೆ ಏನಾಗುತ್ತೆ, ಔಟ್ ಆಫ್ ದ 100 ಗ್ರೇಟ್ ಆರ್ ಗುಡ್ ಪೀಪಲ್ ವಿತ್ ಆಲ್ಸೋ ದಿ ಫೈನಾನ್ಷಿಯಲ್ ಇಂಟಿಗ್ರಿಟಿ, ಫೈನಾನ್ಷಿಯಲ್ ರೀಪೇಮೆಂಟ್ ಕೆಪಬಿಲಿಟಿ, ಈವನ್ ದ ಸ್ಮಾಲರ್ ಗ್ರೂಪ್ಸ್ ಅಲ್ಲಿ ಅವರಿಗೆ ನಾವು ಯಾವುದೇ ಒಂದು ತರಹದಿಂದ ಒಂದು ಬೇರೆ ತರಹದಿಂದ ನೋಡಬಾರದು. ಹೊಸದಾಗಿ ಬರ್ತಾರೆ, ದೇ ಆರ್ ಯುನೋ ಫಸ್ಟ್ ಆಗಿ ಲೋನ್ ಕೇಳಲಿಕ್ಕೆ ಬರ್ತಾರೆ, ಬಟ್ ದಟ್ ಡಸಂಟ್ ಮೀನ್ ದೇರ್ ರೀಪೇಮೆಂಟ್ ಕೆಪಾಸಿಟಿ ಇಸ್ ನಾಟ್ ಗುಡ್. ಅವ್ರಿಗೂ ನಾವು ಬೆಂಬಲ ಮಾಡಬೇಕು, ಅವ್ರಿಗೂ ಪ್ರೋತ್ಸಾಹನ ಮಾಡಬೇಕು. ಹಾಗೆಯೇ ನಮ್ಮ ಜಿಲ್ಲೆಯ ಸ್ವಶಕ್ತಿ ಸಂಘಗಳು ಅವರು ಉತ್ಪನ್ನ ಮಾಡ್ತಿರ್ತಾರೆ, ಅವ್ರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕ್ರೆಡಿಟ್ ಕೊಡಬೇಕಾಗಿದೆ. ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಏನಿದೆ ಅದರಲ್ಲಿ ಬೇರೆ ಬೇರೆ ಯೋಜನೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರಲಿ, DIC ಯೋಜನೆ ಇರಲಿ, ಬಹಳಷ್ಟು ಬ್ಯಾಂಕ್ಸ್ಗಳಲ್ಲಿ ಅಪ್ಲಿಕೇಶನ್ಸ್ ಬಂದಿರ್ತವೆ, ಯಾವುದೋ ಒಂದು ಕಾರಣಕ್ಕಾಗಿ ಅದು ಪ್ರೊಸೆಸ್ ಆಗಿರಲ್ಲ, ಇದರ ಅಪ್ರೂವಲ್ ಆಗಿರಲ್ಲ, ರಿಜೆಕ್ಷನ್ ಆಗಿರಲ್ಲ. ಅದಕ್ಕಾಗಿ ತಮ್ಮ ಹಂತದಲ್ಲಿ ಜಾಸ್ತಿ ಟೈಮ್ ಒಂದು ಅಪ್ಲಿಕೇಶನ್ ಇರಬಾರ್ದು ಅಂದು ಒಂದು ನಾನು ಒಂದು ಮಾತನ್ನ ಹೇಳ್ತೇನೆ. ಇಫ್ ಇಟ್ ಇಸ್ ಟು ಬಿ ರಿಜೆಕ್ಟೆಡ್, ರಿಜೆಕ್ಟ್ ಬೇಸ್ಡ್ ಆನ್ ದ ಡಾಕ್ಯುಮೆಂಟ್ಸ್, ಇಫ್ ಇಟ್ ಇಸ್ ಟು ಬಿ ಆಕ್ಸೆಪ್ಟೆಡ್ ಆಕ್ಸೆಪ್ಟೆಡ್ ಆನ್ ಪ್ರಯಾರಿಟಿ. ಹಾಗೆಯೇ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ನಾನು ರಿವ್ಯೂ ಮಾಡಿದಾಗ ಕೆಲವೊಂದಷ್ಟು ಸೆಕ್ಟರ್ಸ್, ಅಗ್ರಿಕಲ್ಚರ್ ಆಗಲಿ, ಎಜುಕೇಷನ್ ಆಗಲಿ, ಲೆಂಡಿಂಗ್ ಆಗ್ತಾ ಇಲ್ಲ, ಅದನ್ನ ತಾವು ದಯವಿಟ್ಟು ಸರಿಪಡಿಸಬೇಕು ಅಂತ ವಿನಂತಿ. ಮತ್ತು ಕ್ರೆಡಿಟ್ ಕೊಡುವ ಒಂದು ಇದರಲ್ಲಿ ಇಟ್ ಇಸ್ ಡಿಫಿಕಲ್ಟ್, ಐ ಅಂಡರ್ಸ್ಟ್ಯಾಂಡ್. ಈಗ ಚಿಕ್ಕ ರೈತರಿಗೆ, ಸಣ್ಣ ರೈತರಿಗೆ, ಸಣ್ಣ ಉದ್ಯಮಗಳಿಗೆ ಸಾಲ ಕೊಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ರಿಪೇಮೆಂಟ್ ಬರಲ್ಲ, ಆ ಬ್ಯಾಂಕ್ ಪರ್ಫಾರ್ಮೆನ್ಸ್ಗೆ ಕಷ್ಟ ಆಗುತ್ತೆ ಅಂತ ದಟ್ ವಿಲ್ ಬಿ ಇಂಡಿವಿಜುವಲ್ ಬ್ಯಾಂಕ್ಸ್ ಕನ್ಸರ್ನ್. ಆದರೂ ಕೂಡ ನಾಟ್ ಆಲ್ ಆಫ್ ದಮ್ ವಿಲ್ ಬಿ ಮೋಸ ಮಾಡಬೇಕು ಅಥವಾ ಒಂದು ಸಾಲ ತಗೊಂಡು ನಾನು ತಿನ್ನಬೇಕು ಅನ್ನುವ ಒಂದು ಉದ್ದೇಶದಿಂದ ಬರಲ್ಲ, ಅವರಿಗೆ ನೀವು ಸಹಾಯ ಮಾಡಬೇಕಾಗಿರುತ್ತೆ. ಮತ್ತು ದಿಸ್ ಇಸ್ ದ ಫೌಂಡೇಶನ್ ಆಫ್ ಆಜಾದಿ ಕಾ ಅಮೃತ್ ಮಹೋತ್ಸವ, ಅದರ ಅಂಗವಾಗಿ ತಾವೆಲ್ಲರೂ ಬಂದಿದ್ದೀರಾ, ಅದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ಔಟ್ರೀಚ್ ಪ್ರೋಗ್ರಾಮ್ ಅಲ್ಲಿ ಜನ ಬರ್ತಾರೆ, ಅವರಿಗೆ ನೀವು ಹಲವಾರು ಸ್ಕೀಮ್ಸ್ಗಳು ಮತ್ತು ನಿಮ್ಮ ಬ್ಯಾಂಕ್ನಿಂದ ಪ್ರೈವೇಟ್ ಲೆಂಡಿಂಗ್ ಬೇರೆ ಬೇರೆ ಸ್ಕೀಮ್ಸ್ ಇರ್ತಾವೆ ಅದು ತೋರಿಸ್ತೀರಿ ಮತ್ತು ಸರ್ಕಾರದ ಸ್ಕೀಮ್ಸ್ಗಳನ್ನು ತೋರಿಸ್ತೀರಿ. ಇದು ಆಯೋಜಿಸಿದ್ದಕ್ಕೆ ನಮ್ಮ ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮತ್ತು ನಮ್ಮ ರಾಜ್ಯದಿಂದ ಬಂದಿರುವ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸ್ತೇನೆ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಶ್ರೀ ಶಂಕರ್ ರಾವ್ ಪಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು, ರಾಯಚೂರಿನಲ್ಲಿ ನಡೆಯುತ್ತಿರುವಂತಹ ಈ ಸಾಲ ಸಂಪರ್ಕ ಯೋಜನೆಯ ಮಹತ್ವ, ಹಾಗೆಯೇ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ, ಬ್ಯಾಂಕುಗಳ ಜವಾಬ್ದಾರಿಗಳನ್ನು ಈ ಸಂದರ್ಭದಲ್ಲಿ ವಿವರಿಸಿದ್ದು ಹೀಗೆ. ಭಾರತ ಸರ್ಕಾರದ ಹಣಕಾಸು ವಿಭಾಗ ಮಾರ್ಗದರ್ಶನದಲ್ಲಿ ಎಲ್ಲ ಜಿಲ್ಲೆಯಲ್ಲಿ, ಇಡೀ ದೇಶದ ಎಲ್ಲ ಜಿಲ್ಲೆಯಲ್ಲಿ ನಡೆಸುವಂತ ಈ ಸಾಲ ಸಂಪರ್ಕ ಮಹೋತ್ಸವ ಎಲ್ಲ ಕಡೆ ನಡೀತಾ ಇದೆ. ಎಲ್ಲ ಸ್ಟೇಟ್ನಲ್ಲಿ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಇದೆ. ಆ ಬ್ಯಾಂಕರ್ ಕಮಿಟಿನವರು ಲೀಡ್ ಬ್ಯಾಂಕ್ ಅಂತ ನಮ್ಮ ಸ್ಟೇಟ್ ಬ್ಯಾಂಕ್ ಕಮಿಟಿ 8 ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ನಾವು ಎಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಆಗಲೇ ನಮ್ಮ ಆನರಬಲ್ MP ಸಾಹೇಬರು ಹೇಳಿದಂಗೆ ಬರೀ ನಾವು ಪಟ್ಟಣ ಪ್ರದೇಶದಲ್ಲಿ ಮಾಡೋದು ದೊಡ್ಡ ಕೆಲಸ ಅಲ್ಲ, ನಾವು ಊರುಗಳಿಗೆಲ್ಲ ಹೋಗಿ ಪ್ರತಿ ಬ್ರಾಂಚ್ ಮೂಲಕ ಇದೇ ರೀತಿಯಲ್ಲಿ ಹಬ್ಬ ಮಾಡಿ ಜನಗಳಿಗೆ ಇದೇ ಸಂದೇಶ ತಲುಪಿಸಬೇಕು. ಈ ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಮ್ ಅಂದರೆ ಏನು, ಗವರ್ಮೆಂಟ್ಸ್ ವೇರಿಯಸ್ ಸ್ಕೀಮ್ಸ್ ಅಂದ್ರೆ ಏನು ಆ ರೀತಿನ ಈಗಲೇ ಸಾಹೇಬ್ರು ಹೇಳಿದಂಗೆ ಮಿನಿಮಮ್ ಸಪೋರ್ಟ್ಸ್ ಯಾವ ರೀತಿನಲ್ಲಿ ಬೆಳೀತಾ ಇದೆ. ಇವತ್ತು ರೈತರಿಗೆ ಇನ್ನೂ ಒಳ್ಳೆ ಬೆಳೆ ಸಿಗಲಿ, ಒಳ್ಳೆ ಟೆಕ್ನಾಲಜಿ ಬರಲಿ, ಅವರು ಆರ್ಗನೈಸ್ ಆಗಲಿ, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಮುಂದೆ ಬರಬೇಕಂದ್ರೆ ಕ್ರಾಂತಿಕಾರಿ ಮೂರು ಅಗ್ರಿಕಲ್ಚರ್ ರಿಫಾರ್ಮ್ಸ್ ಲಾರು ತಂದಿದ್ದಾರೆ. ಅದರ ಉಪಯೋಗ ಎಲ್ಲರೂ ಪಡಬೇಕು. ಅದು ಒಂದು 10 ವರ್ಷದಲ್ಲಿ ಅದರ ಉಪಯೋಗ ಎಲ್ಲರಿಗೂ ಸಿಕ್ಕತ್ತೆ. ಇಟ್ ಇಸ್ ಎ ರಿಯಲಿ ಎ ರಿವೊಲ್ಯೂಷನರಿ ಲಾಸ್. ದಿ ಲಾಸ್ ವಿಚ್ ಕೇಮ್ ಫಾರ್ ಬ್ಯಾಂಕಿಂಗ್ ರಿಫಾರ್ಮ್, ದಿ ಲಾಸ್ ಕೇಮ್ಸ್ ಫಾರ್ ಇಕನಾಮಿಕ್ ರಿಫಾರ್ಮ್ಸ್. ನೌ ದಿ ರಿಫಾರ್ಮ್ಸ್ ಲಾಸ್ ಹ್ಯಾವ್ ಕಮ್ ಟು ಬ್ರಿಂಗ್ ರಿಫಾರ್ಮ್ಸ್, ಬ್ರಿಂಗ್ ಮೋರ್ ಕ್ಯಾಪಿಟಲ್ ಟು ಅಗ್ರಿಕಲ್ಚರ್ ಬೈ ಇಂಪ್ಲಿಮೆಂಟ್ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಲಾಸ್. ಆಲ್ ದ ಬ್ಯಾಂಕ್ಸ್ ಪುಟ್ ಟುಗೆದರ್ ಆನ್ ದಿಸ್ ಅಕೇಜನ್, ಆಲ್ ದ ಬ್ಯಾಂಕ್ಸ್ ವರ್ಕಿಂಗ್ ಇನ್ ರಾಯಚೂರ್, ನಾವೆಲ್ಲ 3634 ಜನಗರಿಗೆ ಸಾಲ ಕೊಡುವ ವ್ಯವಸ್ಥೆ ಎಲ್ಲ ಮಾಡಿದೀವಿ. ಲೋನ್ ಸ್ಯಾಂಕ್ಷನ್ ವಿತರಣೆ ಪತ್ರಗಳೆಲ್ಲ ಕೊಡಬೇಕಾಗತ್ತೆ. ಸಾಂಕೇತಿಕ 2-3 ಪತ್ರ ಎಲ್ಲ ಕೊಟ್ಟಿದ್ವಿ. 1298 ಮೆಂಬರ್ಸ್ಗೆ ನಾವು ಸಾಲ ಕೊಟ್ಟಿದ್ವಿ. 43.80 crores. ಅದರಲ್ಲಿ ಸಾಹೇಬರು ಹೇಳಿದಂಗೆ ಎಷ್ಟು ಲೋನ್ ಕೊಡ್ತಾ ಇದ್ರೆ ಅದು ಮುಖ್ಯವಲ್ಲ, ಎಷ್ಟು ಜನರಿಗೆ ಕೊಡ್ತಾ ಇದ್ರೆ ಅದು ಮುಖ್ಯ. ದೊಡ್ಡವರಿಗೂ ಒಂದು 3,000 crores, 4,000 crores ಬ್ಯಾಂಕ್ ಹಾಳಾದಂಗೆ ಬಿಟ್ಟು ನಾವು 3,000, 5,000. ಇದೇ ಪ್ರಧಾನಮಂತ್ರಿ ಈ ಕೊರೋನಾದಲ್ಲಿ ನಮ್ಮ ಬೀದಿ ಬೀದಿ ಮಾರೋರ್ಗೆ, ತರಕಾರಿ ಮಾರೋರ್ಗೆ, ಹೂ ಮಾರೋರ್ಗೆ, ಸ್ಟ್ರೀಟ್ ವೆಂಡರ್ಸ್ ಹೇಳೋರ್ಗೆ 10,000 PM ಸ್ವನಿಧಿ ಸ್ಕೀಮ್ನಲ್ಲಿ ಲೋನ್ ಕೊಡಬೇಕಂತ ಒಂದು ಒಂದು ಸ್ಕೀಮ್ ಮಾಡಿದ್ದಾರೆ. ಅತಿ ಉತ್ತಮವಾದ ಸ್ಕೀಮ್ ಅದು. ಯಾವ ಏನು ಬರೀ ಸಿಂಪ್ಲಿಫೈಡ್ ಡಾಕ್ಯುಮೆಂಟ್, ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಅರ್ಬನ್ ಲೋಕಲ್ ಬಿಡಿಸಿ ಕಳಿಸ್ಕೊಟ್ರೆ ಸಾಕು, ನಾವು ಸ್ಯಾಂಕ್ಷನ್ ಮಾಡ್ತಾ ಇದೀವಿ. ವಿತ್ ಇನ್ 10 ಮಿನಿಟ್ಸ್ ಲೋನ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇದೆ. ಯಾಕಂದ್ರೆ ಆಧಾರ್ ಲಿಂಕ್ ಆಗಿದೆ. ರಾಯಚೂರು ಇಸ್ ಅನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್, ಯಾದಗಿರಿ ಇಸ್ ಅನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ಏನಂದ್ರೆ ಈ ಕ್ರೆಡಿಟ್ ಔಟ್ ರೀಚ್ ಪ್ರೋಗ್ರಾಮ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ರೋಗ್ರಾಮ್, ವೇರಿಯಸ್ ಗವರ್ಮೆಂಟ್ ಸ್ಕೀಮ್ಸ್, ಇಟ್ ಶುಡ್ ರೀಚ್ ದ ಕಾಮನ್ ಮ್ಯಾನ್ ಟು ಡಿಸರ್ವಿಂಗ್ ಕ್ಲಾಸ್. ವಿ ಶುಡ್ ಎನ್ಕರೇಜ್ ದಿ ಯೂತ್ ಪವರ್, ವಿ ಶುಡ್ ಎನ್ಕರೇಜ್ ದಿ ಮಹಿಳೆಯರಿಗೆ, ಮಹಿಳೆಯರ ಮೇಲೆ ಇರೋ ನಂಬಿಕೆ, ಆನೆಸ್ಟಿ, ಸಿನ್ಸಿಯರಿಟಿ ಬಹಳ ಮೆಚ್ಚಿನವಾದ ವಿಷಯ ಅದು. ಅದಕ್ಕೋಸ್ಕರ ನಾವು ಹೆಚ್ಚಿನ ವ್ಯವಸ್ಥೆಯಲ್ಲಿ ಎಸ್ ಎಚ್ ಜಿಗಳಿಗೆಲ್ಲ ತುಂಬ ಲೋನ್ ಕೊಡ್ತಾ ಇದ್ವಿ. ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಲೋನ್ ಕೊಡ್ತಾ ಇದ್ವಿ. PMJ ಸ್ಕೀಮ್ನಲ್ಲಿ ಸುಮಾರು ಲೋನ್ ಕೊಟ್ಟಿದ್ವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಫಾರ್ 215 ಇಯರ್ಸ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟೆಡ್ ಅಗ್ರಿಕಲ್ಚರಲ್ ಬ್ಯಾಂಕಿಂಗ್ 1972. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ಫಸ್ಟ್ ಬ್ಯಾಂಕ್ ಟು ಇಂಟ್ರೊಡ್ಯೂಸ್ ಲೀಡ್ ಬ್ಯಾಂಕ್ ಸ್ಕೀಮ್. ಇವೆಲ್ಲ ಬೇರೆ ಬ್ಯಾಂಕ್ನಲ್ಲೂ ಅದು ರಿಪ್ಲಿಕೇಟ್ ಮಾಡಿದ್ದಾರೆ, ಅದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ದಯವಿಟ್ಟು SBI ಎಲ್ಲ ಸಹಾಯಗಳಿಗೆ ಬನ್ನಿ. ಯಾವ ರೀತಿಯಲ್ಲಿ ಯಾವ ಸಾಲ ನಿಮ್ಮ ಎಲ್ಲ ರಿಕ್ವೈರ್ಮೆಂಟ್ಗೆ ನಮ್ಮ ಎಲ್ಲ ಸಾಲ ಪ್ರಾಡಕ್ಟ್ಸ್ ಇದ್ದಾವೆ. ದಯವಿಟ್ಟು ಬನ್ನಿ. ಈ ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಂ ಮುಖ್ಯ ಉದ್ದೇಶ ಅಂದ್ರೆ ಬ್ಯಾಂಕ್ನವರು ನಿಮ್ಮ ಪರವಾಗಿ ಇದ್ದಾರೆ, ನಿಮ್ಮ ಸೇವೆಗೆ ಇದ್ದಾರೆ. ಇವತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿನವರು ಒಂದು ವಿಷನ್ ಅಂದ್ರೆ 2024 ಒಳಗೆ ನಾವು 5 trillion ಇಕಾನಮಿ ಆಗಬೇಕು. 5 trillion ಇಕಾನಮಿಗೆ ಬರೀ ನಾವು ದೊಡ್ಡವ್ರಿಗೂ ಲೋನ್ ಕೊಟ್ಟರೆ ಆಗೋದಿಲ್ಲ. ಸಣ್ಣ ಪುಟ್ಟವ್ರಿಗೆ ಅವ್ರಿಗೆ ಬೇಕಾಗಿದ್ದಾಗ ಲೋನ್ ಕೊಟ್ಟು 10,000 ಲೋನ್ ತಗೊಳ್ಳೋರ್ಗೂ ಅವ್ರು 1 lakh ಮಾಡ್ಕೋಬೇಕು, 20,000 ಮಾಡ್ಕೋಬೇಕು. ನಮ್ಮ ಕಂತು 10,000 ಕಂತಿನಲ್ಲಿ ಕಟ್ಟಬೇಕು, ಉಪಯೋಗಿಸ್ಬೇಡಿ. ಇನ್ನೂ ಜಾಸ್ತಿ ಸಾಲ ತಗೊಳ್ಬೇಕು. ನಿಮ್ಮೆಲ್ಲರದು ಆರ್ಥಿಕ ಪರಿಸ್ಥಿತಿ ಸುದೃಢವಾದರೆ, ಉತ್ತಮವಾದರೆ ನೀವೆಲ್ಲರೂ ಯು ವಿಲ್ ಕಂಟ್ರಿಬ್ಯೂಟ್ ಟುವರ್ಡ್ಸ್ ಮೇಕಿಂಗ್ ದಿಸ್ ಇಂಡಿಯಾ ಎ 5 trillion ಇಕಾನಮಿ. ಅಂಡ್ ಐ ಆಮ್ ಡೆಡ್ ಶ್ಯೂರ್ ವಿತ್ ದ ಇನ್ವಾಲ್ವ್ಮೆಂಟ್ ಆಫ್ ಆಲ್ ಬ್ಯಾಂಕಿಂಗ್ ಬ್ರದರ್ಸ್ ಅಂಡ್ ಆಲ್ ಮೈ ಬ್ಯಾಂಕಿಂಗ್ ಫ್ರೆಟರ್ನಿಟಿ ವಿತ್ ದರ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಪಾರ್ಟಿಸಿಪೇಷನ್, ಲೆಟ್ ಅಸ್ ಮೇಕ್ ರೀಚ್ ಈಚ್ ಅಂಡ್ ಎವ್ರಿ ಕಾರ್ನರ್ ಆಫ್ ರಾಯಚೂರು ಡಿಸ್ಟ್ರಿಕ್ಟ್ ಟು ಸೀ ದಟ್ ವಿ ಮೀಟ್ ದ ಕ್ರೆಡಿಟ್ ರಿಕ್ವೈರ್ಮೆಂಟ್ಸ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ ಅಂಡ್ ಹೆಲ್ಪ್ ದಮ್ ಇಂಪ್ರೂವ್ ದರ್ ಇಕನಾಮಿಕ್ ಸ್ಟ್ಯಾಂಡರ್ಡ್ಸ್. ಇನ್ನೊಂದು ಪ್ರಧಾನಮಂತ್ರಿ ಜನಧನ ಯೋಜನಾ ಅನ್ಬಿಟ್ಟು 2014 ಮೋದಿ ಅವರು ಶುರು ಮಾಡಿರೋದು ಅಕೌಂಟ್. ಅದು ಪ್ರಧಾನಮಂತ್ರಿ ಜನಧನ ಯಾರು ಹೇಳಿದ್ರೆ ಮೋದಿ ಅವರ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸುಮಾರು 1,00,000,000,000 ದುಡ್ಡು ಇದೆ. ಆಧಾರ್ ಎಲ್ಲರಿಗೂ ಲಿಂಕ್ ಆಗಿದೆ. ಸೋಷಿಯಲ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್ ಇದ್ದಾವೆ. ಪ್ರಧಾನ ಮಂತ್ರಿ ಜನ ಸುರಕ್ಷಾ ಯೋಜನಾ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ, ಅಟಲ ಪೆನ್ಷನ್ ಯೋಜನಾ, ಇದು ಬರೀ ಬಡವರಿಗೋಸ್ಕರ. 12 rupees ಯು ವಿಲ್ ಗೆಟ್ ಎ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಆಫ್ 2 lakhs. 330 rupees ಕೊಟ್ಟಲೆ ನ್ಯಾಚುರಲ್ ಡೆತ್ಗೆ 2 lakhs ಇನ್ಸೂರೆನ್ಸ್ ಇದೆ. 50 rupees ಸೇವ್ ಮಾಡ್ತಾ ಹೋದ್ರೆ ಅಟಲ ಪೆನ್ಷನ್ ಯೋಜನೆ ಅರ್ಗನ ಸೆಕ್ಟರ್, ಅಗ್ರಿಕಲ್ಚರ್ ಲೇಬರರ್ಸ್, ಲ್ಯಾಂಡ್ಲೆಸ್ ಲೇಬರರ್ಸ್, ನಮ್ಮ ರೈತರಿಗೆ ಯಾವ ಪೆನ್ಷನ್ ಇದೆ? ಅಲ್ಲಿ ಅಲ್ಲಿ ದುಡ್ಡು ಹಾಕಿದ್ರೆ 40 ವರ್ಷದಂಗ ನೀವು ದುಡ್ಡು ಹಾಕಿದ್ರೆ 60 ವರ್ಷ ಆದ್ಮೇಲೆ ನೀವು ಹಾಕಿರೋ ದುಡ್ಡು ಪ್ರಕಾರ ನೀವು ತಿಂಗಳ ಪೆನ್ಷನ್ ಬರುತ್ತೆ. ನಾನು ಇಲ್ಲರಾದ್ರೆ ನನ್ನ ಹೆಂಡತಿಗೆ ಸಿಕ್ಕತ್ತೆ ಅದೇ ಪೆನ್ಷನ್. ಯಾವ ಫ್ಯಾಮಿಲಿ ಪೆನ್ಷನ್ ಕಟ್ ಆಗೋದ ನಾ ಬ್ಯಾಂಕ್ನವ್ರು ಹೇಗೆ ಫ್ಯಾಮಿಲಿ ಅಂದ್ರೆ ಅರ್ಧ ಆಗಿಬಿಡುತ್ತೆ. ಆದ್ರೆ ಏನು ಇಲ್ಲ, ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಸೇಮ್ ಪೆನ್ಷನ್ ಸಿಕ್ಕತ್ತೆ. ತಾಯಿ ತಂದೆ ಇಬ್ಬರು ಇಲ್ಲದೆ ಇದ್ದಾಗ ನಾಮಿನಿ ಯಾರಾಗಿರ್ತಾರೆ, ಇವ್ರು ಎಷ್ಟು ದುಡ್ಡು ಕಟ್ಟಿದ್ದಾರೆ ಆ ಪೂರ್ತಿ ದುಡ್ಡು ವಾಪಸ್ ಬರುತ್ತೆ. ಅಂದ್ರೆ ಒಂದು ಪೈಸೆ ನಿಮ್ಗೆ ನಷ್ಟ ಅಲ್ಲ. ದಯವಿಟ್ಟು ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ ಫಾರ್ ನ್ಯಾಚುರಲ್ ಡೆತ್ ಅಂಡ್ ಫಾರ್ ಆಕ್ಸಿಡೆಂಟಲ್ ಡೆತ್ ಪ್ರಧಾನ ಮಂತ್ರಿ ಬಿಮಾ ಸುರಕ್ಷಾ ಯೋಜನಾ ಇವೆಲ್ಲ ಸ್ಕೀಮ್ಗಳು ತಂದಿದ್ದಾರೆ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಯಚೂರಿನ ವಾಣಿಜ್ಯೋದ್ಯಮಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ತ್ರಿವಿಕ್ರಮ್ ಜೋಶಿ ಅವರುಗಳು ಮಾತನಾಡಿ, ರಾಯಚೂರು ಯಾದಗಿರಿ ಜಿಲ್ಲೆಗಳು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ವ್ಯಾಪ್ತಿಗೆ ಒಳಪಟ್ಟಿದ್ದು ಈ ಭಾಗದ ರೈತರಿಗೆ ಮುಖ್ಯವಾಗಿ ಅವಶ್ಯಕತೆ ಇರುವಂತಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳ ಲಾಭ ದೊರಕಿಸಿಕೊಡುವಲ್ಲಿ ಬ್ಯಾಂಕಿನ ನೌಕರರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕೆಂದು ತಮ್ಮ ಕಿವಿಮಾತುಗಳನ್ನಾಡಿದ್ದು ಹೀಗೆ. ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಂ ಇದೊಂದು ರೀತಿ ಸಾಲ ಮೇಳ ಅಂತ ನಾವು ಹೇಳ್ಬೋದು. 13 ಬ್ಯಾಂಕ್ಗಳು ಇವತ್ತು ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಬಂದಂಥ ಎಲ್ಲ ಬ್ಯಾಂಕ್ಗಳ ಅಧಿಕಾರಿ ವೃಂದದವರೇ, ಮಾನ್ಯ ಸಂಸದರು ಭಾಳ ಚೆನ್ನಾಗಿ ಕೇಂದ್ರ ಸರ್ಕಾರದ ಉದ್ದೇಶ ಏನು ಅನ್ನೋದನ್ನು, ಯಾಕಂದರೆ ಅವರು ಪಾರ್ಲಿಮೆಂಟಲ್ಲಿ ದಿನನಿತ್ಯ ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ಮಾನ್ಯ ವಿತ್ತ ಸಚಿವರೊಂದಿಗೆ ಒಡನಾಟ ಇರೋರು, ಮತ್ತು ಸರ್ಕಾರದ ಮೂಲಭೂತವಾದಂಥ ಉದ್ದೇಶ ಏನಿದೆ ಅಂತ ನಿಮಗೆಲ್ಲ ಸೂಕ್ತವಾಗಿ ತಿಳಿಸಿ ಹೇಳಿದ್ದಾರೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಸರ್ಕಾರದ್ದು ಬಂದಾಗ ಕಾರ್ಯಕ್ರಮದ ಮೂಲ ಉದ್ದೇಶನೇ ಅರ್ಥ ಆಗದೆ ಇದ್ರೆ ನಾವು ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಇವು ಯಾರೂ ಬರೋದಿಲ್ಲ ಅಂತ ಎಲ್ಲರೂ ಹೊರಗೆ ಕಳಿಸ್ಲಿಕ್ಕೆ ಅವಕಾಶ ಇದೆ. ಸರ್ಕಾರದ್ದು ಕೊಡಬೇಕು ಅಂತಿದ್ದಾಗ ಯಾವ ರೀತಿ ಅವ್ರನ್ನ ಜೋಡಿಸ್ಬೋದು, ಆ ಚೌಕಟ್ಟಲ್ಲಿ ಅವ್ರನ್ನ ತರಬಹುದು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮ ಲೋಕಲ್ ಬ್ರಾಂಚ್ ಮ್ಯಾನೇಜರ್ಗಳಿಗೆ ಬಂದಾಗ ಆಗ ಮಾತ್ರ ಈ ರೀತಿ ಔಟ್ರೀಚ್ ಕಾರ್ಯಕ್ರಮಗಳು ಸಕ್ಸಸ್ ಆಗ್ತವೆ. ಯಾವ ರೀತಿ ಫಲಾನುಭವಿಗಳನ್ನ ಅದರಲ್ಲಿ ಜೋಡಿಸ್ಕೋಬೇಕು, ಯಾಕೆಂದ್ರೆ ಇಲ್ಲಿ ಬಂದಂತ ನಮ್ಮ ಫಲಾನುಭವಿಗಳು ಯುವಕರು, ಅವರು ಡಿಗ್ರಿ ತೊಗೊಂಡ ತಕ್ಷಣ ಅವರೇನು ಬ್ರಹ್ಮರಲ್ಲ, ಬ್ಯಾಂಕಿನ ಯಾವುದೇ ಚಟುವಟಿಕೆ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇಲ್ಲಿವರೆಗೆ ನಮಗೆ ಕಲ್ತಂತ ನಮ್ಮ ವಿದ್ಯೆ ಏನ್ ಕಲಿಸಿದೆ ಅಂತ. ಡಿಗ್ರಿ ಆಗಿರ್ತದೆ, ಬ್ಯಾಂಕಲ್ಲಿ ಫಾರ್ಮ್ ಹೆಂಗ್ ತುಂಬಬೇಕು ಗೊತ್ತಿರಲ್ಲ, ಅಮೌಂಟ್ ಪೇ ಸ್ಲಿಪ್ ಆದ್ರೆ ಮತ್ತೆ ಮ್ಯಾನೇಜರ್ ದೃಢಗಂಬರ್ತದೆ ಸರ್ ಇದು ಹೆಂಗ್ ತುಂಬಬೇಕು ಅಂತ. ಇದು ನಮ್ಮ ಪರಿಸ್ಥಿತಿ. ಅದರಲ್ಲಿ ನಾವು ವಿಶೇಷವಾಗಿ ಹಣೆಪಟ್ಟಿ ಕಟ್ಕೊಂಡವರು ನಂಜುಂಡಪ್ಪ ಅವ್ರದ್ದು ಇರ್ಬೋದು, ಇನ್ನೊಂದು ಎಲ್ಲ ಇರ್ಬೋದು, ಇವತ್ತು ಕೇಂದ್ರ ಸರ್ಕಾರದ ಆಸ್ಪಿರೇಷನಲ್ ಜಿಲ್ಲೆ ಸಹಿತ ನಮ್ಮ ಜಿಲ್ಲೆ ಬರುತ್ತೆ, ರಾಯಚೂರು ಮತ್ತು ಯಾದಗಿರಿ, ನಮ್ಮ ಲೋಕಸಭಾ ಸಂಸದರ ಇಡೀ ಕ್ಷೇತ್ರ ಅದು. ಆ ರೀತಿ ಜನ ಇದ್ದಾಗ ಕಸ್ಟಮರ್ ಫ್ರೆಂಡ್ಲಿ ಒಂದು ಆಟಿಟ್ಯೂಡ್, ಮೇಲ್ ಕೂತವರಲ್ಲ, ಮೇಲ್ ಕೂತವರಲ್ಲಿ ಇದ್ದದಕ್ಕೆ ಇಲ್ಲಿ ತನ ಬಂದವರು ಅವ್ರು ಬೇರೆ ಬೇರೆ ಊರಿಂದ, ಈ ಎದುರುಗಡೆ ಕೂತಂತ ನಿಮ್ಮ ಸ್ಟಾಫ್ ಅಲ್ಲಿ ಬರದೆ ಈ ಕಾರ್ಯಕ್ರಮ ಸಕ್ಸಸ್ ಆಗೋದು ಕಷ್ಟ. ವಿಶೇಷವಾಗಿ ಟಾರ್ಗೆಟ್ ಓರಿಯೆಂಟೆಡ್ ಮಾಡೋದಕ್ಕಿಂತಲೂ ಈ ಟಾರ್ಗೆಟ್ ಅನ್ನ ಯಾವ ರೀತಿ ದಾಟಿಸ್ಬೇಕು. ಇವತ್ತೊಂದು 100 ಜನಕ್ಕೆ ಕೊಡಬೇಕು ಇಷ್ಟು ಕೋಟಿ ಅಂತಿರುತ್ತೆ, ಹೇಗಾರು ಮಾಡಿ ತುಂಬೋದಲ್ಲ. ಸೆಕ್ಯೂರಿಟಿ ಇಲ್ಲದೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಮೋದಿ ಅವರು ನಿಮಗೇನು ಗೈಡೆನ್ಸ್ ಕೊಟ್ಟಿದ್ರು, ಆ ಗೈಡೆನ್ಸ್ ಫುಲ್ಫಿಲ್ ಆಗಲಿಲ್ಲ. ಇದೇ ಸಂದರ್ಭದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೆಯೇ ಇತರ ಸರ್ಕಾರಿ ಬ್ಯಾಂಕುಗಳು ಜೊತೆಗೆ ಖಾಸಗಿ ಬ್ಯಾಂಕುಗಳು ಒಟ್ಟು 13 ಬ್ಯಾಂಕುಗಳು ತಮ್ಮ ಬ್ಯಾಂಕಿನಿಂದ ಅರ್ಹರಾದಂತಹ ಅಭ್ಯರ್ಥಿಗಳಿಗೆ ಸಾಲದ ಮಂಜೂರಾತಿ ಪ್ರಮಾಣ ಪತ್ರವನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, IDBI ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ ಮತ್ತು HDFC ಬ್ಯಾಂಕುಗಳು ಈ ಸಂದರ್ಭದಲ್ಲಿ ತಮ್ಮ ಬ್ಯಾಂಕಿನಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಸಾಲ ಪತ್ರದ ಪ್ರಮಾಣ ಪತ್ರಗಳನ್ನು ವೇದಿಕೆಯ ಮೇಲೆ ವಿತರಣೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಬ್ಯಾಂಕುಗಳಿಂದ ತಮ್ಮ ಬ್ಯಾಂಕಿನಿಂದ ಸಿಗುವ ಸಹಾಯ ಸೌಲಭ್ಯಗಳು, ಸಾಧನೆಗಳು ಹಾಗೂ ವಿವಿಧ ಮಾಹಿತಿಯನ್ನೊಳಗೊಂಡ ಮಳಿಗೆಗಳ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿತ್ತು. ಈ ಮಾಹಿತಿ ಮಳಿಗೆಗಳ ಕಾರ್ಯಕ್ರಮವನ್ನು ಸಂಸತ್ ಸದಸ್ಯರಾದಂತಹ ಶ್ರೀಯುತ ರಾಜ ಅಮರೇಶ್ವರ ನಾಯ್ಕ್, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀಯುತ ಶೇಖ್ ತನ್ವೀರ್ ಆಸಿಫ್, ಹಾಗೆಯೇ ಬೆಂಗಳೂರಿನಿಂದ ವಿಶೇಷವಾಗಿ ಆಹ್ವಾನಿತರಾಗಿರುವಂತಹ ಬ್ಯಾಂಕಿನ ಅಧಿಕಾರಿಗಳು ಈ ಮಾಹಿತಿ ಮಳಿಗೆಗಳನ್ನು ಉದ್ಘಾಟನೆ ಮಾಡಿದರು. ಜಿಲ್ಲೆಯಲ್ಲಿ ದಿನಾಂಕ 26/10/2021 ನಡೆದ ಈ ಸಾಲ ಸಂಪರ್ಕ ಯೋಜನೆಯ ಕಾರ್ಯಕ್ರಮದಡಿಯಲ್ಲಿ ವಿವಿಧ ವಿಷಯಗಳ ಮಂಡನೆಯನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲಾಗಿತ್ತು. ಮುಖ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ಉದ್ಯಮೆದಾರರಿಗೆ ಸಿಗುವ ಸಾಲ ಸೌಲಭ್ಯಗಳು, ಚಿಲ್ಲರೆ ಸಾಲದ ಸೌಲಭ್ಯದ ಕುರಿತು ಮಾಹಿತಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪ್ರಾಯೋಜಿತ ಸಾಲ ಯೋಜನೆಗಳ ಮಾಹಿತಿ, ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತ ಮಾಹಿತಿ, ಹಲವಾರು ವಿಷಯಗಳನ್ನ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡಲಾಯಿತು. ಈ ಸಾಲ ಸಂಪರ್ಕ ಯೋಜನೆಯ ಕಾರ್ಯಕ್ರಮದಡಿಯಲ್ಲಿ ರಾಯಚೂರಿನ ಎಲ್ಲಾ ತಾಲೂಕುಗಳಿಂದ 100 ಜನ ಫಲಾನುಭವಿಗಳು, ಉದ್ಯಮೆದಾರರು, ರೈತರು, ಸ್ವಸಹಾಯ ಸಂಘದ ಸದಸ್ಯರು, ಮಹಿಳೆಯರು ಭಾಗವಹಿಸಿ ಈ ಸಾಲ ಪತ್ರದ ಮಾಹಿತಿಯನ್ನು ಪಡೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೆಯೇ ಇತರ 13 ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕುಗಳ ಪದಾಧಿಕಾರಿಗಳು, ನೌಕರರು ಉಪಸ್ಥಿತರಿದ್ದರು. ಇದುವರೆಗೆ ದಿನಾಂಕ 26/10/2021 ಭಾರತೀಯ ಸ್ಟೇಟ್ ಬ್ಯಾಂಕ್, ಲೀಡ್ ಬ್ಯಾಂಕ್ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ನಡೆದ ಸಾಲ ಸಂಪರ್ಕ ಕಾರ್ಯಕ್ರಮದ ಪ್ರಾಯೋಜಿತ ಬಾನುಲಿ ವರದಿಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಸ್ಟೇಟ್ ಬ್ಯಾಂಕ್, ಲೀಡ್ ಬ್ಯಾಂಕ್ ರಾಯಚೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ನೆರವು ಅಮರೇಶ್ ಆಸಿಹಾಳ್. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳಿಗಾಗಿ ಕಾಯ್ತಾ ಇದ್ದೀರಲ್ಲ, ಹಾಗಾದ್ರೆ ಕೇಳೋಣ ಮನೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರೇ, ನಾಳೆ ದಿನಾಂಕ 30/10/2021 ಅಂತಂದರೆ ಶನಿವಾರ, ಮಳೆಯ ಪ್ರಮಾಣ 2 mm ಇರುವ ಸಾಧ್ಯತೆ ಇದ್ದು ಗರಿಷ್ಠ 32 ಮತ್ತು ಕನಿಷ್ಠ 20°C ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದ್ದು, ಹಾಗೆಯೇ ಗರಿಷ್ಠ 67 ಕನಿಷ್ಠ 47% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 3 km ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸರಿಯಾದ ಸಮಯದಲ್ಲಿ ಮಳೆ ಬಾರದಿದ್ದ ಕಾರಣ ಹಿಂಗಾರಿ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿಯನ್ನು ಒದಗಿಸಿ. ಬೇಗನೆ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇತರ ಬೆಳೆಗಳಲ್ಲಿ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಬೇಗ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ಬೇಸಾಯ ಕ್ರಮವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ಜೊತೆಗೆ ತೇವಾಂಶದ ಪ್ರಮಾಣ ಹೆಚ್ಚಾಗುತ್ತದೆ. ಅನಂತರ ಇದನ್ನು ಮತ್ತೆ 12-15 ದಿನಗಳ ಬಳಿಕ ಪುನರಾವರ್ತನೆಯನ್ನು ಮಾಡಬೇಕು. ಕಡಲೆಯನ್ನು ಬಿತ್ತಿರುವಂತಹ ಹಾಗೆಯೇ ಬಿತ್ತುತ್ತಿರುವ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ,